ಸರೆಯೊಳು ಅಥಣಿಯ ಪುರದೊಳು ಮೇರೆಯುವ ಗುರುಮೂರ್ತೀಶ ಗುರು ಮೌನೇಶ ಗುರುಮೂರ್ತೀಶ ಗುರು ಮೌನೇಶ ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಬಯಸಿದರೆ ಆಗುವುದೊಂದು ಸುಳ್ಳೇತ ಬಯಸಿದರೆ ಆಗುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗಿ ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗಿ ಹೀನ ಮನುಜರ ಸಂಘ ಮಾಡಿದರೆ ಹೀನ ಮನುಜರ ಸಂಘ ಮಾಡಿದರೆ ಜ್ಞಾನ ಮಾಡಲಮ್ಮ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಶೀಲವಂತರಮ್ಮ ಪಾತಳ ಶರಣು ಪಿಳಿದರಮ್ಮ ತಂಗಿ ಶೀಲವಂತರಮ್ಮ ಪಾತಳ ಶರಣು ಪಿಳಿದರಮ್ಮ ತಂಗಿ ಕೆಮ್ಮಿಕಾ ಕರಜಿ ದೇವರು ತೊಳೆದರೆ ಕೆಮ್ಮಿಕಾ ಕರಜಿ ದೇವರು ತೊಳೆದರೆ ಹಸಲುವಾಗದಮ್ಮ ಹಸಲುವಾಗದಮ್ಮ ದೇಹ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಹೀನ ಮನುಜರ ಸಂಘ ಮಾಡಿದರೆ ಹೀನ ಮನುಜರ ಸಂಘ ಮಾಡಿದರೆ ಜ್ಞಾನ ಬಾರದಮ್ಮ ತಂಗಿ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಹಾಗೆ ಮಾಡಲಮ್ಮ ಪಂಚ ಭೂತ ದೇಹವಮ್ಮ ತಂಗಿ ಅನ್ನವ ಉದಕವು ಬಹಳಾದರೆ ಅನ್ನವ ಉದಕವು ಬಹಳಾದರೆ ಹಾಳಾಗಿ ಹೋಗದಮ್ಮ ತಂಗಿ ಹಾಳಾಗಿ ಹೋಗದ ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಪಡವೆಯೊಳಗಿ ತಮ್ಮ ಕಡಕೊಳು ಸಿದ್ಧನ ಮಗಳಮ್ಮ ತಂಗಿ. ಪಡವಿಯೊಳಗಿಟ್ಟಮ್ಮ ಕಡಕೊಳು ಸಿದ್ಧನ ಮಗಳಮ್ಮ ತಂಗಿ. ಪರಿಪರಿ ಬೋಧಿಸಿ ಗುರು ಮರಿವಾಳನ ಪರಿಪರಿ ಬೋಧಿಸಿ ಗುರು ಮರಿವಾಳನ ಪಾದದಲ್ಲಿ ಮನಸಿರದೆ ಕಮ್ಮಣಿ ಪಾದದಲ್ಲಿ ಮನಸಿರದೆ ಕಮ್ಮಣಿ. ಇಷ್ಟು ತೊಳೆಯ ನಮ್ಮ ಇದೆ ಮೈಲಿಗೆ ಹೋಗ ನಮ್ಮ ತಂಗಿ.